ಆಗ್ತಾವಲ್ರಿ, ಮತ್ತೆ ಈ ಸಂಸ್ಥೆಗಳಿಗೆ ವಿಸ್ತರಣಾ ಸೇವೆಯನ್ನ ಯಾವ ರೀತಿಯಾಗಿ ಮಾಡಬಹುದಂತ್ರಿ? ಈಗ ರೈತರ ಉತ್ಪಾದಕರ ಸಂಸ್ಥೆಗಳು ಸಂಘಟಿತ ಆಗ್ತಾ ಇದಾವೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮುಖಾಂತರ. ಇವರಿಗೆ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಇಲಾಖೆಗಳು, ತೋಟಗಾರಿಕೆ ಇಲಾಖೆಗಳು ಸಾಮರ್ಥ್ಯ ಬಲವರ್ಧನೆ ಕಾರ್ಯಕ್ರಮವನ್ನ ರೂಪಿಸಿ ಅನುಷ್ಠಾನ ಮಾಡ್ತಾ ಇದಾವೆ. ಅಂದ್ರೆ ಯಾವ ರೀತಿ ಒಂದು ಬಿಸ್ನೆಸ್ ಪ್ಲಾನ್ ಇರಬೇಕು, ಅಂದ್ರೆ ಆ ಜಿಲ್ಲಾ ಮಟ್ಟದಲ್ಲಿ ಏನೇನು ಅವಕಾಶಗಳು ಇದಾವೆ, ಆ ಬೆಳೆಗಳಲ್ಲಿ ಬೀಜೋತ್ಪಾದನೆ ಇರಬಹುದು ಅಥವಾ ಮಾರುಕಟ್ಟೆ ವ್ಯವಸ್ಥೆ ಇರಬಹುದು, ಇದನ್ನು ಯಾವ ರೀತಿ ಬಲಪಡಿಸಬೇಕು, ಏನು ಬಿಸ್ನೆಸ್ ಪ್ಲಾನ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಸಾಮರ್ಥ್ಯ ಬಲವರ್ಧನ ತರಬೇತಿಯನ್ನ ಈ ಒಂದು ರೈತರ ಉತ್ಪಾದಕರ ಕಂಪನಿಗಳಿಗೆ ಇಲಾಖೆಗಳು ಮಾಡ್ತಾ ಇದಾವೆ. ಅಂದ್ರೆ ಪ್ರಮುಖವಾಗಿ ಇದರ ಉದ್ದೇಶ ಇಷ್ಟೇ, ಸ್ವಾವಲಂಬಿಯಾಗಿ ಈ ಒಂದು FPO ಏನಂತ ಕರಿತೀವಿ ನಾವು, ರೈತರ ಉತ್ಪಾದಕರ ಕಂಪನಿಗಳು ಅವು ನಡೀಬೇಕು ಮತ್ತು ಲಾಭದಾಯಕವಾಗಿ ನಡೀಬೇಕು, ರೈತರಿಗೆ ಸೇವೆಯನ್ನು ಕೊಡಬೇಕು ಮತ್ತು ಕಂಪನಿನೂ ಬೆಳಿಬೇಕು, ಆ ನಿಟ್ಟಿನಲ್ಲಿ ಬಿಸ್ನೆಸ್ ಪ್ಲಾನ್ ಅನ್ನು ಮಾಡುವಂತ ಒಂದು ವ್ಯವಸ್ಥೆಯನ್ನ ಸಾಮರ್ಥ್ಯ ಬಲವರ್ಧನ ತರಬೇತಿಯನ್ನಾಗಿ ಮಾಡ್ತಾ ಇದಾವೆ. ಇನ್ನು ಈ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಯಾವ ವಿಸ್ತರಣಾ ಸೇವೆಯನ್ನ ಮಾಡಬಹುದಂತ್ರಿ? ನೋಡ್ರಿ, ಈಗ ಪ್ರಮುಖವಾಗಿ ರೈತರ ಒಂದು ಆದಾಯ ದ್ವಿಗುಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡುವಂತದ್ದು, ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಉತ್ಪಾದಕತೆಯನ್ನು ಜಾಸ್ತಿ ಮಾಡುವಂತದ್ದು, ಒಂದು ಸಂಪನ್ಮೂಲದ ಒಂದು ಉಪಯೋಗ ಸಮರ್ಥವಾಗಿ ಮಾಡುವಂತದ್ದು, ಅದು ನೀರು ಇರಬಹುದು ಅಥವಾ ಒಂದು ಗೊಬ್ಬರ ಇರಬಹುದು, ಇವನ್ನ ಯಾವ ರೀತಿ ನಾವು ಸಮರ್ಥವಾಗಿ ಬಳಕೆ ಮಾಡಬೇಕು, ಅಂದ್ರೆ ಹನಿ ನೀರಾವರಿ ಮುಖಾಂತರ ಅಥವಾ ಸಾವಯವ ಗೊಬ್ಬರದ ಮುಖಾಂತರ, ಕೃಷಿ ಪರಿಕರಗಳ ಒಂದು ಏನಿದೆ ಅದರ ಕಡಿಮೆ ಬಳಕೆ ಮುಖಾಂತರ ಯಾವ ರೀತಿ ನಾವು ಖರ್ಚನ್ನ ಉತ್ಪಾದನಾ ವೆಚ್ಚವನ್ನು ಯಾವ ರೀತಿ ಕಡಿಮೆ ಮಾಡಬಹುದು ಅಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಇಲಾಖೆಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತಾ ಇದಾವೆ. ಒಂದು ಬೆಳೆಯ ಒಂದು ಕ್ರಾಪಿಂಗ್ ಇಂಟೆನ್ಸಿಟಿ ಅಂತ ಕರಿತೀವಿ ನಾವು, ಅಂದ್ರೆ ಒಂದು ವರ್ಷದಲ್ಲಿ ಬೆಳೆ ಇಂಟೆನ್ಸಿಟಿಯನ್ನು, ಕ್ರಾಪಿಂಗ್ ಇಂಟೆನ್ಸಿಟಿಯನ್ನು ಯಾವ ರೀತಿ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಅಂದ್ರೆ ಮಣ್ಣು ಸಂರಕ್ಷಣೆ ಮಾಡಿ, ನೀರು ಸಂರಕ್ಷಣೆ ಮಾಡಿ, ಸಮರ್ಥವಾಗಿ ನೀರಿನ ಬಳಕೆಯನ್ನು ಮಾಡಿಕೊಂಡು ವರ್ಷದಲ್ಲಿ ಒಂದು ಬೆಳೆ ಬೆಳೆಯುವಂತದ್ದನ್ನು ಎರಡು ಬೆಳೆ ಮಾಡುವಂತದ್ದನ್ನು ಈ ನಿಟ್ಟಿನಲ್ಲಿ, ಆಮೇಲೆ ಬೆಳೆ ವೈವಿಧ್ಯತೆ ಮಾಡೋದು, ಈಗ ಒಂದೇ ಏಕ ಬೆಳೆ ಬೆಳೆಯುವ ಬದಲು ವೈವಿಧ್ಯತೆಯನ್ನು ತರುವಂತದ್ದು, ಅಂದ್ರೆ ಈಗ ಅಂತರ ಬೆಳೆ ಮಾಡುವಂತದ್ದು, ಆಮೇಲೆ ತೋಟಗಾರಿಕೆ ಬೆಳೆಗಳನ್ನ ಮಾಡುವಂತದ್ದು, ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನ ಮಾಡುವಂತದ್ದು, ಈ ತರ ಬೆಳೆ ವೈವಿಧ್ಯತೆ ತರುವ ನಿಟ್ಟಿನಲ್ಲಿ ಕೂಡ ಒಂದು ಈ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಕೃಷಿ ಒಂದಲ್ಲ ಕೃಷಿಯೇತರ ಚಟುವಟಿಕೆಗಳನ್ನು ಕೂಡ ಪ್ರೋತ್ಸಾಹಿಸುವುದು ಅಂತ್ರಿ? ಹೌದೌದೌದು, ಅಂದ್ರೆ ಆದಾಯ ದ್ವಿಗುಣ ಕೃಷಿಯಲ್ಲಿ ಇರಬಹುದು, ಕೃಷಿಯೇತರ ಏನ್ ಮಾಡ್ತಾ ಇದ್ದಾರೆ ರೈತರು ಕೃಷಿ ಪೂರಕ ಚಟುವಟಿಕೆಗಳಲ್ಲಿ, ಇದು ಹೈನುಗಾರಿಕೆ ಇರಬಹುದು, ಕುರಿ ಸಾಕಾಣಿಕೆ, ಆಡು ಸಾಕಾಣಿಕೆ ಅಥವಾ ಇನ್ನಿತರ ಬೀ ಕೀಪಿಂಗ್ ಇರಬಹುದು, ಜೇನು ಸಾಕಾಣಿಕೆ, ಇದರಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಕೃಷಿ ಮತ್ತು ಕೃಷಿಯೇತರ ಕೃಷಿ ಪೂರಕ ಕ್ಷೇತ್ರದಲ್ಲಿ ಏನೇನು ಸಂಪನ್ಮೂಲ ಇದಾವೆ, ಏನೇನು ಅವಕಾಶಗಳು ಇದಾವೆ, ಅದನ್ನ ಯಾವ ರೀತಿ ಬಳಸಿಕೊಂಡು ನಾವು ರೈತರ ಕುಟುಂಬದ ಆದಾಯವನ್ನು ದ್ವಿಗುಣಗೊಳಿಸಬಹುದು ಅಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಲಾಗ್ತಿದ್ದಾರೆ. ಅಂದರೆ ಒಟ್ಟಾರೆ ತಾವು ಈ ರೈತರ ಆದಾಯ ಹೆಚ್ಚಿಗೆ ಮಾಡಬೇಕಾದ್ರೆ ಕೃಷಿ ವಿಸ್ತರಣೆ ಪಾತ್ರದ ಬಗ್ಗೆ ಏನಂತೀರಿ? ಸವಾಲುಗಳು ಸಾಕಷ್ಟು ಇದಾವೆ, ಅಂದ್ರೆ ಈಗ ಹವಾಮಾನ ವೈಪರೀತ್ಯ ಇದೆ, ಬೆಳೆಯ ಒಂದು ಅನಿಶ್ಚಿತೆ ಇದೆ, ಪ್ರಮುಖ ಬೆಳೆಗಳ ಮಾರುಕಟ್ಟೆ ಬಂದಾಗ ಅನಿಶ್ಚಿತೆ ಕಾಡ್ತಾ ಇದೆ ರೈತರಿಗೆ. ಈ ಒಂದು FPO ಮುಖಾಂತರ ಒಂದು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ತಾ ಇದಾವೆ. ಆಮೇಲೆ ಬೆಳೆ ವಿಮೆ ಮುಖಾಂತರ ಎಲ್ಲೆಲ್ಲಿ ಬೆಳೆ ಫೇಲ್ ಆದಂದ್ರೂ ಕೂಡ ಆ ಒಂದು ಬೆಳೆ ವಿಮೆಯ ಮುಖಾಂತರ ರೈತರ ಒಂದು ಸಂಕಷ್ಟವನ್ನು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇರ್ತವೆ. ಉತ್ಪಾದಕರ ಕಂಪನಿಯ ಫೋನ್ನಲ್ಲಿ ಬರಬೇಕು FPO ಮುಖಾಂತರ, ಯಾಕಂದ್ರೆ ಅಲ್ಟಿಮೇಟ್ಲಿ FPO ಮುಖಾಂತರ ರೈತನ ಸಮಸ್ಯೆಗಳಿಗೆ ಹಲವಾರು ಪರಿಹಾರಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಇವತ್ತು ಏನು ರೈತನಿಗೆ ಓಪನ್ ಮಾರ್ಕೆಟ್ ನಲ್ಲಿ ಏನು ಶೋಷಣೆ ಆಗ್ತಾ ಇದೆ ಅಂದ್ರೆ, ಮಾರ್ಕೆಟ್ ನಲ್ಲಿ ಅವನಿಗೆ ಹೆಚ್ಚಿನ ಒಂದು ದರದಲ್ಲಿ ಗೊಬ್ಬರವನ್ನು ತಗೋಬೇಕು, ಬೀಜವನ್ನು ತಗೋಬೇಕು, ಆಮೇಲೆ ಮಾರುಕಟ್ಟೆಗೆ ಬಂದಾಗ ಶೋಷಣೆ ಆಗ್ತಾ ಇದೆ. ಇವಕ್ಕೆಲ್ಲ ಪರಿಹಾರ ರೈತರ ಉತ್ಪಾದಕರ ಕಂಪನಿ, ಅಂದ್ರೆ ಇಲ್ಲಿ ಅವನಿಗೆ ಸೇವೆ ಕೊಡಬೇಕು. ರೈತರ ಉತ್ಪಾದಕರ ಕಂಪನಿಗಳು ರೈತನಿಗೆ ಪರಿಕರಗಳ ಒಂದು ಲಭ್ಯತೆಯ ಸೇವೆಯನ್ನು ಕೊಡಬೇಕು ಮತ್ತು ಬೆಳೆದ ನಂತರ ಮಾರುಕಟ್ಟೆ ವ್ಯವಸ್ಥೆಯ ಸೇವೆಯನ್ನ ಆ ರೈತರಿಗೆ ಕೊಡಬೇಕು, ಅಥವಾ ಇನ್ನಿತರ ಅಂದ್ರೆ ಮೌಲ್ಯವರ್ಧನೆ ಮಾಡುವಂತದ್ದು, ಜ್ಞಾನವನ್ನು ಕೊಡುವಂತದ್ದು, ತರಬೇತಿಯನ್ನು ಸಂಘಟಿಸುವಂತದ್ದು ಕಾರ್ಯಕ್ರಮವನ್ನು FPO ಮುಖಾಂತರ ಮಾಡಿದಂದ್ರೆ ಖಂಡಿತವಾಗಿ ರೈತರ ಆದಾಯ ದ್ವಿಗುಣಗೊಳಿಸುವಂತದ್ದು ಅದಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಒಂದು ಮಾತನ್ನ ನಾವು ಹೇಳಬೇಕಾಗ್ತದೆ. ಒಳ್ಳೆಯದು ಡಾಕ್ಟರ್ SH ಆದಾಪುರ ಅವರೇ, ತಾವು ಇಲ್ಲಿವರೆಗೆ ರೈತರ ಆದಾಯ ಹೆಚ್ಚಿಸುವಲ್ಲಿ ಕೃಷಿ ವಿಸ್ತರಣೆಯ ಪಾತ್ರ ಏನದ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ರೈತರ ಆದಾಯ ಹೆಚ್ಚಿಸುವಲ್ಲಿ ಕೃಷಿ ವಿಸ್ತರಣೆಯ ಪಾತ್ರ, ಈ ಕುರಿತು ಡಾಕ್ಟರ್ SH ಆದಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಇಂದು ವಿಶ್ವ ಹೃದಯ ದಿನ. ಈ ದಿನದ ಎಲ್ಲ ಕಾರ್ಯಕ್ರಮಗಳ ಪ್ರಾಯೋಜಕರು SDM ನಾರಾಯಣ ಹಾರ್ಟ್ ಸೆಂಟರ್, ಸತ್ತೂರು, ಧಾರವಾಡ. ನಾರಾಯಣ ಹೆಲ್ತ್ ಅವರ SDM ನಾರಾಯಣ ಹಾರ್ಟ್ ಸೆಂಟರ್ ಧಾರವಾಡ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅನುಭವಿ ವೈದ್ಯರೊಂದಿಗೆ ನೀಡುತ್ತೆ ವಯಸ್ಕರು ಹಾಗೂ ಮಕ್ಕಳಿಗೆ ಅಡ್ವಾನ್ಸ್ಡ್ ಮತ್ತು ಕಾಂಪ್ರಿಹೆನ್ಸಿವ್ ಕಾರ್ಡಿಯಾಕ್ ಕೇರ್, ಸಿಂಪಲ್ ಇಂದ ಕಾಂಪ್ಲೆಕ್ಸ್ ಕೇಸಸ್ಗೆ. SDM ನಾರಾಯಣ ಹಾರ್ಟ್ ಸೆಂಟರ್, ಸತ್ತೂರು, ಧಾರವಾಡ. ಇನ್ನು ಮುಂದೆ ಕೇಳೋಣ, ಮೆಣಸಿನಕಾಯಿ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತು ಡಾಕ್ಟರ್ ಮಹೇಶ್ YS ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ ಶಿರಬಡಗಿ. ಡಾಕ್ಟರ್ ಮಹೇಶ್ YS ಅವರೇ, ನಮಸ್ಕಾರ. ನಮಸ್ಕಾರ.